33.1 ಡಿಗ್ರಿ ಸೆಲ್ಸಿಯಸ್ ಹಾಗೂ ಬೀದರ್ನಲ್ಲಿ 15.5 ಡಿಗ್ರಿ ಸೆಲ್ಸಿಯಸ್ ಕನಿಷ್ಠ ಉಷ್ಣಾಂಶ ದಾಖಲಾಗಿದೆ. ಬೆಂಗಳೂರು ಹಾಗೂ ಸುತ್ತಮುತ್ತ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣವಿರಲಿದ್ದು ಗರಿಷ್ಠ 28 ಕನಿಷ್ಠ 20 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗುವ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ ಮೂಲಕ ಸ್ಥಳೀಯರಿಗೆ ಉದ್ಯೋಗಾವಕಾಶದ ಗುರಿ, ಸಚಿವ ವಿಸೋಮಣ್ಣ. ರಾಜ್ಯದಲ್ಲಿ ಇಲ್ಲಿಯ ತನಕ ದಾಖಲೆಯ ಒಟ್ಟು 6 ಕೋಟಿ ಡೋಸ್ ಲಸಿಕೆ ನೀಡಿಕೆ, ಡಾ ಕೆ ಸುಧಾಕರ್. 100 ಪೊಲೀಸ್ ಠಾಣೆಗಳ ಕಟ್ಟಡ ಆಧುನೀಕರಣಕ್ಕೆ 200 ಕೋಟಿ ರೂಪಾಯಿ ಅನುದಾನ, ಜೆಸಿ ಮಾಧುಸ್ವಾಮಿ. ರಾಜ್ಯದಲ್ಲಿನ ರಸ್ತೆಗಳ ದುರಸ್ತಿಗಾಗಿ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಕೆ, ಸಿಸಿ ಪಾಟೀಲ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ತರಂಗಾಂತರ 275.5 ಮೀಟರ್ಗಳು, 1089 ಕಿಲೋಹರ್ಟ್ಸ್ ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 ಮೆಗಾಹರ್ಟ್ಸ್ಗಳಲ್ಲಿ ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:51 ಹಾಗೂ 6 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಅನುಭವದ ಕುರಿತು ಕುಂದಾಪುರ ತಾಲೂಕಿನ ಕುಂಭಾಶಿ ಗ್ರಾಮದ ಪ್ರೇಮಾ ಗಣೇಶ್ ಪೂಜಾರಿ ಅವರೊಂದಿಗೆ ಸಂದರ್ಶನ, ಬಳಿಕ ಆರೋಗ್ಯ ಮಾಹಿತಿ ಕೇಳಲಿದ್ದೀರಿ. ಕೊರೋನಾ ಸಾಂಕ್ರಾಮಿಕ ಹರಡುತ್ತಿರುವ ಈ ಸಮಯದಲ್ಲಿ ಕೆಲಸ ಕಳೆದುಕೊಂಡು ಸಂಕಷ್ಟದಲ್ಲಿದ್ದೀರಾ? ಚಿಂತೆ ಬೇಡ, ಇಂದೇ ಜಾಬ್ ಕಾರ್ಡ್ ಮಾಡಿಸಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ ಉದ್ಯೋಗಕ್ಕಾಗಿ ಅರ್ಜಿ ಸಲ್ಲಿಸಿ. ವರ್ಷಕ್ಕೆ ಕುಟುಂಬವೊಂದಕ್ಕೆ 100 ದಿನಗಳ ಉದ್ಯೋಗ ಖಚಿತ. ದಿನಕ್ಕೆ 289 ರೂಪಾಯಿಗಳನ್ನು ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ. ಹೆಣ್ಣು ಗಂಡಿಗೆ ಸಮಾನ ಕೂಲಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-02-58-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಇದೀಗ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಅನುಭವದ ಕುರಿತು ಕುಂದಾಪುರ ತಾಲೂಕಿನ ಕುಂಭಾಶಿ ಗ್ರಾಮದ ಪ್ರೇಮಾ ಗಣೇಶ್ ಪೂಜಾರಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ಪ್ರೇಮ ಗಣೇಶ್ ಪೂಜಾರಿ ಅವರೇ ನಮಸ್ಕಾರ. ನಮಸ್ತೆ. ಮಲ್ಲಿಗೆ ಕೃಷಿಯನ್ನ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರಿ, ಅದರಲ್ಲೂ ವಿಶೇಷವಾಗಿ ನೆಲದಲ್ಲಿ ಮಲ್ಲಿಗೆ ಕೃಷಿ ಮಾಡುವಂತಹದ್ದು, ಜೊತೆಗೆ ತಾರಸಿಯ ಮೇಲೆಯೂ ಕೂಡ ಮಲ್ಲಿಗೆ ಕೃಷಿಯನ್ನ ಮಾಡಿ ತೋರಿಸಿದ್ದೀರಿ. ಹೇಳಿ, ಮಲ್ಲಿಗೆ ಬೆಳೆಯ ಒಂದು ವಿಶೇಷತೆ ಏನು? ಬೇರೆ ಹೂವಿನ ಬೆಳೆಗೆ ಹೋಲಿಸಿ ನೋಡಿದ್ರೆ ನಮ್ಮ ಉಡುಪಿ ಮಲ್ಲಿಗೆ ಅಥವಾ ಈ ಒಂದು ವಿಶೇಷವಾದಂತಹ ಮಲ್ಲಿಗೆ, ಇದರ ಬಗ್ಗೆ ಹೇಳಿ. ಮಲ್ಲಿಗೆ ಬೆಳೆ ಅಂತ ಹೇಳಿದ್ರೆ ಮಲ್ಲಿಗೆ ತುಂಬಾ ಎಲ್ಲರಿಗೂ ಅನುಕೂಲ ಕೊಡುತ್ತೆ. ಎಲ್ಲ ಬೇರೆ ಹೂಕ್ಕಿಂತ ಮಲ್ಲಿಗೆ ತುಂಬಾ, ಅಂದ್ರೆ ಬೆಳಿಗ್ಗೆ ಒಂದು 5 ಗಂಟೆಗೆ ಇದ್ರೆ 7-8 ಸಾವಿರ ಹೂಗಾದ್ರೆ ಒಂದು 1 ಗಂಟೆಗೆ ಕಟ್ಟಿ ಪೂರೈಸಬಹುದು. ಬೇರೆ ಹೂಗಾದ್ರೆ ಅದು ಸಾಯಂಕಾಲ ಎಲ್ಲ ಕೊಯ್ಬೇಕು, ಅದ್ರ ಜೊತೆಗೆ ಇರ್ಬೇಕು. ಇದಾದ್ರೆ ಹಾಗೆಲ್ಲ ಎಷ್ಟೊತ್ತಿಗೆ ಬೇಕಾದ್ರೆ ಕೊಯ್ದು ಕಟ್ಟಿ ಕೊಡಬಹುದು ನಾವು. ಹಾಗೆ ತುಂಬಾ ಅನುಕೂಲ ಇದೆ ಇದರಿಂದ. ಈಗ ಎಷ್ಟು ವರ್ಷದಿಂದ ಈ ಮಲ್ಲಿಗೆ ಕೃಷಿನ ಮಾಡ್ತಾ ಇದ್ರಿ? ನಾವೊಂದು 7-8 ವರ್ಷದಿಂದ ಮಾಡ್ತಾ ಇದ್ದೇವೆ. ಮೊದಲಿಗೆ ಒಂದು ಮನೆ ಅಂಗಳದಲ್ಲಿ ಒಂದು 8-10 ಗಿಡ ಹಾಕಿದ್ದೇವೆ. ಅದರ ನಂತರ ಜಾಗ ಇರಲಿಲ್ಲ ನನಗೆ, ಜಾಗ ಇಲ್ಲದ ಕಾರಣ ಲೆಂಟಲ್ ಮಾಡಿ ಅದರಲ್ಲಿ ಒಂದು 8 ಗಿಡ ಹಾಕಿದೆ. ಅದು ಆದ್ರೂ ಸಾಕಾಗ್ಲಿಲ್ಲ ನನಗೆ, ನನಗೊಂದು ಟೆರೆಸ್ ಮಾಡಿ ಅದರಲ್ಲಿ ಹಾಕುವ ಅನಿಸ್ತಿತ್ತು. ಅದರಲ್ಲಿ ಕಡೆಗೆ ಒಂದು 10-20 ಗಿಡ ಹಾಕಿ ಈಗ ಒಂದು 200-250 ಕುಂಡದ ಹತ್ರ ಇದೆ. ಈಗ ಅರ್ಧ ಮನೆ ಫಿನಿಶಿಂಗ್ ಆದ್ದೇ ನಮ್ದು ಮಲ್ಲಿಗೆ ಗಿಡದ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮಲ್ಲಿಗೆ ಕೃಷಿ ನಿಮ್ಮ ಕುಟುಂಬವನ್ನು ಆಧರಿಸಿದೆ? ತುಂಬಾ ತುಂಬಾ ಆಧರಿಸಿದೆ. ಅಂದ್ರೆ ನಮ್ಮದು ಯಾರು ಎಂತ ನಂಬ್ತರ ಬಿಡ್ತರೋ, ಅದರ ಕೃಷಿ ನಮ್ದಾರು ಯಾರು ಇಲ್ಲಿ ಮೋಸ ಹೋಗ್ಲಿಲ್ಲ. ಏನೇನೆಲ್ಲ ಬಂಡವಾಳ ಹಾಕಿ ಪ್ರತಿ ಒಂದರದಲ್ಲಿ ಎಲ್ಲ ಕೈ ಸುಟ್ಕೊಂಡಿದ್ರೆ, ಆದ್ರೆ ನಾವು ಮಲ್ಲಿಗೆಯಲ್ಲಂತೂ ನಾವು ತುಂಬಾ ಲಾಭಾಂಶ ಕಂಡಿದ್ದೇವೆ. ಮಕ್ಕಳಿಬ್ಬರದ್ದ ವಿದ್ಯಾಭ್ಯಾಸನೋ ಪ್ರತಿ ಒಂದಕ್ಕೂ ಈಗ ಒಂದು 15-20 ಲಕ್ಷದ ಮನೆ ಕಟ್ಟಿದ್ದೇವೆ. ಇದರಿಂದನೇ ಕಂತಲ್ಲ ನಾವು ಇದರಿಂದನೇ ಕಟ್ತಾ ಹೋಗ್ತಾ ಇದ್ದೇವೆ. ಅಂದ್ರೆ ನಾವು ಅದ್ರ ಬಗ್ಗೆ ನಾವು ಭಯ ಪಡುವಂತದ್ದು ಎಂತದೂ ಇಲ್ಲ. ನಾವು ಅಷ್ಟೇನು ಒಂದು 5-6 ಗಂಟೆ ಟೈಮ್ ಕೊಟ್ಟಿದ್ರು ಸಾಕಾಗತ್ತೆ ನಮ್ಗೆ. ಎನಿ ಟೈಮ್ ಇದರಿಂದ ಲಾಭಾಂಶ ಪಡಿಬಹುದು. ದರಸ್ತಿ ಕೃಷಿಯಲ್ಲಿ ಮಲ್ಲಿಗೆ ಕೃಷಿಯನ್ನ ಮಾಡುವುದಿದ್ರೆ ಈಗ ಗ್ರೋ ಬ್ಯಾಗ್ ನಲ್ಲಿ ಮಾಡುವವರು ಇರಬಹುದು, ಅಥವಾ ಒಂದು ಹೂವಿನ ಕುಂಡದಲ್ಲಿ ಮಾಡುವಂತದ್ದು, ಪ್ಲಾಸ್ಟಿಕ್ ಚಿಟ್ಟೆಯಲ್ಲಿ ಮಾಡುವಂತದ್ದು ಇರಬಹುದು, ಅಥವಾ ಪ್ಲಾಸ್ಟಿಕ್ ಚೀಲದಲ್ಲಿ ಮಾಡುವಂತವರು ಇರಬಹುದು, ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ರಿ? ನಾವು ಗ್ರೋ ಬ್ಯಾಗ್ ಏನು ಉಪಯೋಗ ಮಾಡ್ಲಿಲ್ಲ, ಅದೆಲ್ಲ ಒಂದು 5-6 ವರ್ಷ ಅಷ್ಟೇ ವೆರೈಟಿ. ನಾವು ಪಾಟ್ ಇದೆಯಲ್ಲ ಮಣ್ಣಿಂದಲ್ಲ, ಫೈಬರ್ ಪಾಟ್ ಇದೆ, ಅದು 16 ಇಂಚ್ ಒಳ್ಳೆ ಕ್ವಾಲಿಟಿ, ಒಂದು 15-20 ವರ್ಷಕ್ಕೆ ಏನು ತೊಂದ್ರೆ. ನಾವೀಗ 10-12 ವರ್ಷದಿಂದ ಮಾಡ್ತಾ ಬಂದಿದ್ದೇವೆ, ಅದೇ ಪಾಟ್ ಅಲ್ಲಿ ರೀಪಾಟ್ ಮಾಡ್ತೇವೆ, ಬಿಟ್ಟರೆ ಮೇಲೆ ಪಾಟ್ ಚೇಂಜ್ ಮಾಡಲ್ಲ, ಮಣ್ಣು ಮಾತ್ರ ಚೇಂಜ್ ಮಾಡ್ತೇವೆ. ನಂಗೊಂದು 8-10 ವರ್ಷದಿಂದ ಅದರಲ್ಲಿ ಒಳ್ಳೆ ಆಗ್ತಾ ಇದೆ, ಏನು ಪಾಟ್ ಬಿರಿ ಬಿಡುವುದಾಗ್ಲಿ ಏನು ಎಫೆಕ್ಟ್ ಇಲ್ಲ ಅದರಿಂದ. ಎಷ್ಟು ದೊಡ್ಡ ಸೈಜ್ ಅದು? 16 ಇಂಚ್ ಪಾಟ್. 16 ಇಂಚ್ ಪಾಟ್ ಬೇಕಾಗತ್ತೆ ಮಲ್ಲಿಗೆ ಗಿಡಕ್ಕೆ. 1.5 ಫೀಟ್ ಬೇಕಾಗತ್ತೆ ಅದು. ಸರಿ, ಈಗ ಈ ಪಾಟಿಂಗ್ ಮಿಕ್ಸ್ಚರ್ ಅಂತ ಇದೆಯಲ್ಲ, ಅದಕ್ಕೆ ಹಾಕಬೇಕಾಗಿರುವಂತಹ ಗೊಬ್ಬರ ಮಣ್ಣು ಇದರ ಬಗ್ಗೆ ಹೇಳಿ. ಫಸ್ಟಿಗೆ 16 ಇಂಚ್ ಪಾಟ್ ತಗೊಳ್ಬೇಕು, ಅದಾದ ನಂತರ 2 ಹೋಲ್ ಅದ್ರ ರೆಡಿ ಬರುತ್ತೆ, ನಾವು ಅದ್ರಲ್ಲಿ ಹೋಲ್ ಮಾಡ್ಬೇಕು. ಒಂದು 3 ಮಾಡಿದ್ರೆ ತುಂಬಾ ಅನುಕೂಲ ಆಗತ್ತೆ. ಅದಾದ ನಂತರ ಕಡೆಗೆ ಅದಕ್ಕೆ ಹೊಯ್ಗೆ ಮಣ್ಣು 1 ಕೆಜಿ, ಒಂದು 1 ಕೆಜಿ ಕೆಂಪು ಮಣ್ಣು, ಕಡಿಕೆ ಎರೆಹುಳ ಗೊಬ್ಬರ ಅಥವಾ ಬೇರೆ ಯಾವ ಗೊಬ್ಬರ ಅಲ್ಲಿ 3 ಮಿಕ್ಸ್ ಮಾಡಿ ಅದರಲ್ಲಿ ಗಿಡ ಇರುತ್ತಲ್ಲ ಕುಂಡು, ಇದರಲ್ಲಿ ಕವರ್ ಅಲ್ಲಿ, ಹಾಗೆ ಕವರ್ ಅಲ್ಲಿ ಇರುವ ಗಿಡ ಅನ್ನು ತೆಗೆದು ಅದರಲ್ಲಿ ಇಟ್ಟು ಅದರ ಸಮ ಪ್ರಮಾಣ ಮಣ್ಣು ಹಾಕಿದ್ರೆ ಕೈ. ಅದಾದ ನಂತರ ಕಡೆ ತಿಂಗಳಿಗೊಮ್ಮೆ ಅದಕ್ಕೆ ಬುಡ ಎಲ್ಲ ಹರಡಿ ಅದಕ್ಕೆ ನಲ್ಲು ಕೊಡ್ಬೇಕು. ಅಂದ್ರೆ ಯಾವ್ದು ಎರೆಹುಳ ಗೊಬ್ಬರನೋ ಅಥವಾ ಬೇವಿನ ಹಿಂಡಿ, ನೆಲಗಡಲೆ ಹಿಂಡಿ, ಗೋಮೂತ್ರದಲ್ಲಿ ನೆನೆ ಹಾಕಿ 15 ದಿನ ನೆನೆ ಹಾಕಿ ಅದಾದ ನಂತರ ಲಿಕ್ವಿಡ್ ಟೈಪ್ ಬುಡಕ್ ಹಾಕಿದ್ರೆ ಸರಿ. ಏನು ಲಿಕ್ವಿಡ್ ಟೈಪ್ ಹಾಕ್ತೀರಿ ಅಂದ್ರೆ ಅದ ನೀರ್ ಮಾಡಿ ಗೋಮೂತ್ರದಲ್ಲಿ ನೆನೆಸಿದ್ದಿರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಒಂದು ಬೇವಿನ ಹಿಂಡಿ ನೆಲಗಡಲೆ ಹಿಂಡಿ ಅದನ್ನ ಲಿಕ್ವಿಡ್ ಟೈಪ್ ಸ್ವಲ್ಪ ಒಂದೊಂದು ತಂಬಿಗೆ ಕೊಡ್ತೇವೆ. ಅದಾದ ನಂತರ ಅದು ಸ್ವಲ್ಪ 2 ದಿನ ಆದ ನಂತರ ಬುಡ ಒಂಚು ಹೊರಡ್ಬೇಕು, ಯಾಕಂದಾಗಿದ್ರೆ ಅದು ಇದಾಗತ್ತೆ, ಗಟ್ಟಿ ಆಗತ್ತೆ. ಅದಕ್ಕೆ ಈ ತೆಂಗಿನ ನಾರಿನ ಹುಡಿ ಏನಾದ್ರೂ ಹಾಕ್ಬೇಕಾಗ್ತದೆ? ತೆಂಗಿನ ನಾರಿ ಹುಡಿ ಇದ್ರು ಹಾಕಬಹುದು, ಇಲ್ಲಾಂದ್ರೆ ತರಗೆಲೆ ಅಂತಾರೆ ದರ್ಲೆ ಅದನ್ನು ಹಾಕಬಹುದು. ಅದನ್ನ ಹಾಕಿ ಸ್ವಲ್ಪ ನೀರಿನ ಅಂಶ ಹೇಳ್ಕೊಳ್ತೇವೆ ನಾವು. ಮತ್ತೆ ಕಂಪೋಸ್ಟ್ ಗೊಬ್ಬರ ಮಾಡಿ ಹಾಕೋದು, ಹಸಿ ಕಸ ಏನು ಬಿಸಾಕಬಾರ್ದು, ಯಾಕಂದ್ರೆ ಅದು ಮನೆಯಲ್ಲಿ ಇರುವಂತ ತರಕಾರಿ ಎಲ್ಲ ನಾವು ಕೊಚ್ಚಿ ಇದು ಮಾಡ್ತಲ್ಲ ವೇಸ್ಟ್ ತರಕಾರಿ, ಕಂಪೋಸ್ಟ್ ಮಾಡಿ ಹಾಕಬಹುದು. ಏನೇ ಮತ್ತೆ ಈರುಳ್ಳಿ ಸಿಪ್ಪೆನೋ ಮೊಟ್ಟೆ ಓಡನೋ ಯಾವ್ದನ್ನು ಬಿಸಾಡುವಂತದ್ದೇ ಅಂತಲ್ಲ. ಒಣ ಕಸ ಇದ್ರೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅದನ್ನ ಸುಡುಮಣ್ಣು ಮಾಡಿ ಗಿಡಕ್ಕೆ ಕೊಡ್ತೇವೆ. ಈ ಸುಡುಮಣ್ಣು ಮಾಡಿ ಕೊಡುವಂತದ್ದು ಎಷ್ಟರ ಮಟ್ಟಿಗೆ ಅಗತ್ಯ ಇದಕ್ಕೆ? ಸುಡುಮಣ್ಣು ಮಾಡಿ ಕೊಟ್ರೆ ಅಂದ್ರೆ ತುಂಬಾ ಒಂದ್ ಸ್ವಲ್ಪ ಈಗ ಒಂದು 2-3 ಸಾವಿರ ಹೂ ಬಿಡುದು, ಒಂದು 4-5 ಸಾವಿರ ಹೂ ಬಿಡುತ್ತೆ. ಜಾಸ್ತಿ ಆಗುತ್ತೆ ಐಟಮ್ ಏನು ಸುಡುಮಣ್ಣ ಹಾಕಿದ್ರೆ ಆಗುದಿಲ್ಲ, ಒಂದ್ ಸ್ವಲ್ಪ ನೀರು ಕೊಡ್ಬೇಕಾಗತ್ತೆ, ಅದ್ ಸ್ವಲ್ಪ ಇದಲ್ಲ ಅದಕ್ಕೋಸ್ಕರ ನೀರು ಸ್ವಲ್ಪ ಹಾಕ್ಬೇಕಾಗತ್ತೆ ಅದಕ್ಕೆ. ಒಟ್ಟು ಎಷ್ಟು ಪಾಟ್ ಇದೆ ಅಂತ ಹೇಳಿದ್ರೆ ಎಷ್ಟು ಗಿಡ ಇದೆ ಅಂತ ಹೇಳಿ? ನನ್ನ ಹತ್ರ ಇವಾಗ 400 ಕುಂಡದ ಹತ್ರ ಇದೆ, ಟೆರೆಸ್ ಮೇಲೆ. ಟೆರೆಸ್ ಮೇಲೆ 250 ಕುಂಡದ ಹತ್ರ ಇದೆ, ಅಂಗಳದಲ್ಲಿ ಒಂದ್ 200 ಕುಂಡದ ಹತ್ರ ಇದೆ. ಒಟ್ಟು ನಾನು ಟೆರೆಸ್ ಮೇಲೆ 250 ಕುಂಡದಲ್ಲಿ ಇದ್ದದ್ದು ಭಾರ ಜಾಸ್ತಿ ಆಗುದು ತಲೆ ಮೇಲೆ ಭಾರ. ತುಂಬಾ ಜನ ಕೇಳ್ತಾರೆ ನಿಮ್ ಟೆರೆಸ್ ಮೇಲೆ ಹಾಕಿದ್ರಲ್ಲ ಮೇಡಮ್, ನಿಮ್ಗೆ ಅದರಿಂದ ಮನೆಗೇನು ಇದಾಗುದಿಲ್ಲ ಅಂತ. ಅದೇವ್ರ ಲೆಕ್ಕದ ಇಲ್ಲಿಯವರಿಗೆ ಏನು ತೊಂದ್ರೆ ಆಗ್ಲಿಲ್ಲ, 8-10 ವರ್ಷದಿಂದ ಇದೆ, ಏನು ಒಂದ್ ಲೀಕೇಜ್ ಏನು ಬರ್ಲಿಲ್ಲ. ಅದು ಕೆಲವರೆಲ್ಲ ಭಯ ಪಡ್ತಾ ಇದ್ರೆ ಅದೇನ್ ಭಯ ಪಡುವಂತದ್ದು ಎಂತ ಇಲ್ಲ, ನಮ್ದು ಸ್ಲ್ಯಾಬ್ ಗಟ್ಟಿದ್ರೆ ನಮ್ ಮನ್ಸು ಗಟ್ಟಿ ಇದ್ರೆ ನಾವ್ ಏನೋ ಸಾಧನೆ ಮಾಡಬಹುದು ಅಂತ. ಈಗ ಹೆಚ್ಚುವರಿ ನೀರೆಲ್ಲ ಅದಕ್ಕೆ ಹೊರಗಡೆ ಬರುದಿಲ್ಲ ಅಲ್ಲಿ? ನಾವು ಸ್ವಲ್ಪ ಒಂದೊಂದು ತಂಬ ಮಾತ್ರ ಹಾಕೋಣ, ಪೈಪ್ ಅಲ್ಲಿ ಜಾಸ್ತಿ ನೀರ್ ಬಿಟ್ಟನೆ ಯಾರು ನೀರ್ ಕೊಟ್ಟಿದ್ರೆ ಹೊರ್ಗೆ ಹೋಗುತ್ತೆ. ನಾವ್ ಅದ್ರ ಹೊರ್ಗೆ ಹೋಗುವಂತ ನೀರ್ ಕೊಟ್ಟಿದ್ರೆ ಏನಾಗತ್ತೆ ಅಂದ್ರೆ ಅದ್ ಸ್ವಲ್ಪ ನಾವು ಹಾಕಿದಂತ ಪೌಷ್ಟಿಕಾಂಶ ಎಲ್ಲ ಹೊರ್ಗೆ ಹೋಗುತ್ತೆ, ಅಷ್ಟು ಹೊರ್ಗೆ ಹೋಗ್ಲಿಕ್ಕೆ ಬಿಡಬಾರ್ದು, ಎಷ್ಟೆಷ್ಟು ನೀರ್ ಬೇಕು ಅಷ್ಟೆಷ್ಟು ಕೊಡ್ಬೇಕು ಗಿಡಕ್ಕೆ. ಈಗ ನೀರು ಕೊಡುದು ಒಂದು ತಂಬಿಗೆ ನೀರು ಕೊಡ್ತೀರಿ ಅಂತ ಹೇಳಿದ್ರೆ ದಿವಸಕ್ಕೆ ಒಮ್ಮೆ ಕೊಟ್ಟರೆ ಸಾಕು ಅಥವಾ ಬೆಳಿಗ್ಗೆ ಹೋಗ್ತೋ ಸಾಯಂಕಾಲ ಕೊಟ್ಟರೆ ಒಳ್ಳೇದ? ಈ ಬಿಸಿಲಿನ ತಾಪಮಾನಕ್ಕೆ ಒಂದು ಬೆಳಿಗ್ಗೆ ಸಾಯಂಕಾಲ 2 ಕೊಡ್ಬೇಕಾಗತ್ತೆ, ಬೇರೆ ಇದಾದ್ರೆ ಬೆಳಿಗ್ಗೆ ಕೊಟ್ಟಿದ್ರೆ ಸಾಕಾಗತ್ತೆ, ದಿನಕ್ಕೊಮ್ಮೆ ಕೊಟ್ಟಿದ್ರೆ ಸಾಕಾಗುತ್ತೆ, ಬೇರೆ ಇದ್ರೆ ವಾತಾವರಣ ಸ್ವಲ್ಪ ತಿಳಿಯಿದ್ರೆ, ಇಲ್ಲ ಅಂದ್ರೆ ಒಂದ್ ಸಲ ಕೊಟ್ಟಿದ್ರೆ ಸಾಕಾಗ. ಈಗ ನೇರ ಬಿಸಿಲು ಬಿದ್ರೆ ಒಳ್ಳೇದು ಅಥವಾ ಏನಾದ್ರೂ ನೆರಳು ಕೊಟ್ಟರೆ ಒಳ್ಳೇದು? ಇಲ್ಲ, ನಿಜ ಹೇಳ್ಬೇಕಂದ್ರೆ ಮಲ್ಲಿಗೆಗೆ ನೇರ ಬಿಸಿಲೇ ಬೇಕು. ಮಲ್ಲಿಗೆಯಲ್ಲಿ ಮೇ ಏಪ್ರಿಲ್ ಎಲ್ಲ ತುಂಬಾ ಹೂಗಾಗತ್ತೆ, ಅದೇ ಜೂನ್ ಜುಲೈಯಲ್ಲಿ ಹೂಗಾಗುದಿಲ್ಲ, ಎಂತಕಂದ್ರೆ ಮಳೆ ಇರುತ್ತಲ್ಲ, ಅದಕ್ಕೋಸ್ಕರ ಹೂಗಾಗುದಿಲ್ಲ. ಮಲ್ಲಿಗೆ ವರ್ಷದಲ್ಲಿ ಒಂದ್ 2 ಟೈಮ್ ಮಾತ್ರ ಹೂಗಾಗುದಿಲ್ಲ, ಮತ್ತೆ ಎನಿ ಟೈಮ್ ಹೋಗ್ಬಿಡತ್ತೆ. ಅದಕ್ಕೆ ನಾವು ಅದಕ್ಕೆ ಹಾಕಿ ಜಾಸ್ತಿ ಇದ್ ಮಾಡ್ಕೊಂಡ ಇದ್ ಮಾಡುವಂತದ್ದು ಎಂತ ಇಲ್ಲ, ನಾವು ಒಂದ್ 2-3 ಗಂಟೆ ಟೈಮ್ ಕೆಲಸ ಮಾಡಿದ್ರು ಸಾಕಾಗತ್ತ. ಅಯ್ಯೋ ಮಲ್ಲಿಗೆ ನಟ್ಟಿದ್ರೆ ಆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಈ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ನಮ್ಗದು ಅದ್ರಲ್ಲೇ ನಮ್ ಟೈಮ್ ಹೋಗ್ಬೇಕು, ಬೆಳಿಗ್ಗೆ 4 ಗಂಟೆಗೆ ಹೇಳ್ಬೇಕೇನೋ, ಹೂ ಕಟ್ಟಕ್ ನಮ್ಗ ಆಗುದಿಲ್ಲ ಅಂತ ಕೆಲವು ಮಹಿಳೆಯರೆಲ್ಲ ಅಂದ್ಕೊಳ್ತಾರೆ. ಆದ್ರೆ ಭಯ ಪಡುವಂತದ್ದು ಎಂತ ಇಲ್ಲ, ಈಗ ಒಂದ್ ಬೆಳಿಗ್ಗೆ ಒಂದ್ 6 ಗಂಟೆಗೆ ಎದ್ದು ಒಂದ್ 7-8 ಗಂಟೆ ಕೊಯ್ಬಹುದು, ಒಂದ್ 10-12 ಗಂಟೆ ಕಟ್ಟಿ ಕೊಡಬಹುದು. ಮತ್ತೆ ಅದಕ್ಕಂತ ಅಷ್ಟೇನು ಬುಡ ಮಾಡ ತಿಂಗಳನ್ನ ಕಟ್ಲಿ ಬುಡ ಮಾಡ್ತೇವೆ, ಅದ್ರಲ್ಲೇ ದಿನ ಇರ್ಕೇನು ಅಂತಿಲ್ಲ, ತಿಂಗಳಿಗೊಮ್ಮೆ ಬುಡ ಮಾಡಿದ್ರೆ ಸಾಕಾಗತ್ತೆ. ಎಲ್ಲೋ ಹೋಗಿ ಕೆಲಸ ಮಾಡೋದಕ್ಕಿಂತ ನಾವು 5-6 ಸಾವಿರ ಸಂಬಳ ತರೋದಕ್ಕಿಂತ ಮನೆಯಲ್ಲಿ ಮಕ್ಕಳು ನೋಡ್ಕೊಂಡಾಗೂ ಆಗತ್ತೆ, ಎಲ್ಲ ಮಾಡ್ಕೊಂಡಂಗೂ ಆಗತ್ತಲ್ಲ, ಇದ್ರಲ್ಲಿ ಟೈಮ್. ಒಳ್ಳೆ ಮಾತನ್ನ ಹೇಳಿದ್ರಿ ಪ್ರೇಮ ಗಣೇಶ್ ಅವರೇ. ಈಗ ಇದರಲ್ಲಿ ಬರುವಂತಹ ಒಂದು ಸಮಸ್ಯೆಗಳ ಬಗ್ಗೆ ಹೇಳಿ. ಕೀಟ ರೋಗಗಳು ಕೂಡ ಈಗ ಮುಗ್ಗನ್ನು ತಿನ್ನುವಂತಹದ್ದು ಇರಬಹುದು ಅಥವಾ ಬೇರೆ ಎಲೆ ಮುರುಟುವಂತಹದ್ದು ಇರಬಹುದು, ಹಳದಿ ಆಗುವಂತಹದ್ದು ಇರಬಹುದು, ಇದರ ಬಗ್ಗೆ ಹೇಳಿ. ಈಗ ಕೀಟ ಅಂದ್ರೆ ನಮ್ದು ಜಾಸ್ತಿ ಕೀಟ ಬರೋದಿಲ್ಲ, ಯಾಕಂದ್ರೆ ನಮ್ ಟೆರೆಸ್ ಮೇಲೆ ಜಾಸ್ತಿ ಇದೆ. ಕೀಟನು ಹೋಗುದಿಲ್ಲ, ದನ ಕರುವನು ಹೋಗುದಿಲ್ಲ, ಅದು ಕೀಟ ಜಾಸ್ತಿ ಬರೋದಿಲ್ಲ ಅಂದ್ರೆ ಅಂಗಳದಲ್ಲಿ. ಹಾಗಾದ್ರೆ ಕೆಳಗಡೆ ಮಾಡೋದಕ್ಕಿಂತ ಅನುಕೂಲ ಅನುಕೂಲ ಅಂತ ಹೇಳಿ, ಕೆಳಗಡೆ ಮಾಡೋದಕ್ಕಿಂತ, ಕೆಳಗಡೆ ಮಾಡಿದ್ರೆ ನಾವು ನೆಲಗ ಹಾಕಿದ್ರೆ ಏನಾಗತ್ತ ಅಂತ ಹೇಳಿದ್ರೆ, ನಾವು ಹಾಕಿದಂತಹ ಹುಲ್ಲೆಲ್ಲ ಬೆಳೀತೆ, ನಾವು ಹಾಕುದಂತ ನಲು ಅಂಶ ಎಲ್ಲ ಹುಲ್ಲು ತಿನ್ನುತ್ತೆ. ಇದಾದ್ರೆ ಪಾಟ್ ಅಲ್ಲೇ ಇರುತ್ತೆ, ನಾವ್ ಏನೇ ನಲು ಹಾಕಿದ್ರು ಪಾಟ್ ಅಲ್ಲೇ ಇರುತ್ತಲ್ಲ. ಮತ್ತೊಂದ್ ಎಂತಂದ್ರೆ ನಮ್ಗೆ ಮನೆಯು ಹಂಗೆ ಒಳಗೆ ಕೂತಿದ್ರೆ ನಮ್ ಮನೆಯಲ್ಲಿ ಯಾರು ಬಂದ್ರು ಯೊಬ್ಬ ಎಂತ ಬಿಸ್ಲಪ್ಪ ಅನ್ನೋದಿಲ್ಲ, ಒಳ್ಳೆ ಕೂಲ್ ಹಾಕಿದ್ಯಲ್ಲ, ಇದು ಹಾಕಿದ್ಯಲ್ಲ ಅಂತ ಹೇಳ್ತೇವೆ. ಎ ಸಿ ಹಾಕಿದ್ವಿ ಯಾಕೆ ಅಂದ್ರೆ ಅಷ್ಟು ಅನುಕೂಲ ಇದೆ. ಅದೇನ್ ಅಷ್ಟಂತ ಕೆಳಗೆ ಹಾಕಿದ ಗಿಡದಲ್ಲಿ ಏನಾದ್ರು ಹುಳಗಳು ಬರುದಿಲ್ಲ? ಹಾ, ಕೆಳಗೆ ಹಾಕ ಸ್ವಲ್ಪ ಬರುತ್ತೆ. ಹುಳ ಬಂದ್ರೆ ಏನ್ ಮಾಡ್ಬೇಕಂದ್ರೆ ಬೇವಿನ ಎಣ್ಣೆ ಇದೆಯಲ್ಲ, ಅದಕ್ಕೆ ಒಂದ್ ಸ್ವಲ್ಪ ನೀರ್ ಮಿಕ್ಸ್ ಮಾಡಿ ಹೊಡಿಬಹುದು. ಕಡೆ ಗೋಮೂತ್ರದಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೇವಿನ ಎಣ್ಣೆ? ಬೇವಿನ ಎಣ್ಣೆ ಒಂದು 10 ಗಿಡಕ್ಕಾದ್ರೆ ಒಂದು 10 ml ಎಣ್ಣೆಗೆ ಒಂದ್ 2 ಲೀಟರ್ ನೀರ್ ಮಿಕ್ಸ್ ಮಾಡಿ ಹೊಡಿಬಹುದು. ಗೋಮೂತ್ರನು ಅದೇ ಇದೆ, ಒಂದ್ 2 ಲೀಟರ್ ನೀರಿಗೆ ಒಂದ್ 4 ಲೀಟರ್ ನೀರ್ ಹಾಕಿ ಸ್ಪ್ರೇ ಮಾಡಬಹುದು. ಮತ್ತೆ ಬೇರೆ ಎಂತದ್ದು ಕೈ ಬೇವಿನ ಎಲೆ ಇದೆಯಲ್ಲ, ಅದನ್ನು ಕಷಾಯ ಮಾಡಿ ಹಾಕ್ಬೋದು. ಹಾಗೆಲ್ಲ ಆಗುವುದಿಲ್ಲ ಅಂತ ಹೇಳಿ ಕೆಲವರು ಹೇಳ್ತಾರೆ, ನೀವು ಮೇಡಮ್ ಇದೆಯಲ್ಲ ಹೇಳ್ತೀರಲ್ಲ, ನಾವು ಎಷ್ಟು ಅಂಗಡಿದಲ್ಲಿ ಹೋಗಿ ಕೆಮಿಕಲ್ ತಂದ್ರು ಅದು ಹೋಗುದಿಲ್ಲ. ಹಾಗೆ ನಮ್ಗೆ ಆಗುದಿಲ್ಲ ಅಂತ ಇದರಲ್ಲಿ ಆಗುದಿಲ್ಲ ಅಂದ್ಕೊಂಡ್ರೆ ಸ್ವಲ್ಪ ಒಂಚೂರು ಹುಳಿಗಳ ಒಂದ್ ಸ್ವಲ್ಪ ಕೆಮಿಕಲ್ ಹಾಕ್ಲೇ ಬೇಕಾಗತ್ತೆ. ಅದೇ ತರ ಬೇರೆ ಏನಾದ್ರು ಸಮಸ್ಯೆ ಬರ್ತದೆ ಈಗ ಹುಳ ಅಂದ್ರೆ ಈಗ ಇದು ಮಗು ಕತ್ತರಿಸುವಂತದ್ದು ಮಾತ್ರ ಅಥವಾ ಜೇಡರದ್ದು ಅಂತ ಸಮಸ್ಯೆ? ಮಗು ಕತ್ತರಿಸ್ಕೊಂಡು ಹುಳ ಬರುತ್ತೆ, ಅದಕ್ಕೆ ಬೇವಿನ ಎಣ್ಣೆ ಸ್ಪ್ರೇ ಮಾಡ್ರೆ ಆಗುತ್ತೆ. ಮತ್ತೆ ನೀರ್ ಜಾಸ್ತಿ ಆದ್ರೆ ಗಿಡ ಕೆಂಪಾಗುತ್ತೆ, ಅದರಲ್ಲಿ ಹಳದಿ ಆಗುತ್ತೆ. ಅದ ಮಣ್ಣ ಸ್ವಲ್ಪ ಹರಡಿ ಕಡೆ ನಾವು ಹೊಸ ಮಣ್ಣು ಕೊಟ್ಟಿದ್ರೆ ಅದು ತನ್ನಿಂದ ತಾನೇ ಸರಿ ಆಗುತ್ತೆ, ಗ್ರೀನ್ ಆಗುತ್ತೆ, ಏನ್ ತೊಂದ್ರೆ ಇಲ್ಲ ಅದರಿಂದ. ಈಗ ಮಳೆಗಾಲದಲ್ಲಿ ಎಲ್ಲ ಈ ಎಲೆ ಜಾಸ್ತಿ ಉದುರಿಸುವಂತದ್ದು ಮತ್ತೆ ಬೇರೆ ಸಮಸ್ಯೆಗಳು ಬರ್ತವ? ಹಾ, ಮಳೆಗಾಲದಲ್ಲಿ ಸ್ವಲ್ಪ ಎಲೆ ಎಲ್ಲ ಉದುರುತ್ತೆ, ಅದಕ್ಕೆ ನಾನು ಸ್ವಲ್ಪ ಕೆಂಪು ಮಣ್ಣು ಎರೆಹುಳ ಗೊಬ್ಬರ ಅದಿದಲ್ಲಿ ಸ್ವಲ್ಪ ಕೊಟ್ಟಿದ್ರೆ ಅದನ್ನಲ್ಲೂ ತಗೊಂಡು ಚೆನ್ನಾಗಿ ಬೆಳೀತದೆ, ಅದೇನು ತೊಂದರೆ ಇಲ್ಲ. ಆಮೇಲೆ ಈಗ ಪಾಟ್ ಅಲ್ಲಿ ಹಾಕಿರುವಂತಹ ಈ ಗಿಡ ಬೇರೆಲ್ಲ ಗಟ್ಟಿ ಆಗುವಂತದ್ದು, ಮಣ್ಣು ಗಟ್ಟಿ ಆಗುವಂತಹದ್ದು, ಈ ಸಮಸ್ಯೆ ಎಲ್ಲ ಬರುದು ರೀಪಾಟಿಂಗ್ ಮಾಡಬೇಕು? ನಾವಂದ್ರೆ ವರ್ಷಕ್ಕೊಮ್ಮೆ ರೀಪಾಟ್ ಮಾಡ್ತೇವೆ. ರೀಪಾಟ್ ಮಾಡುದು ಜೂನ್ ಅಲ್ಲಿ ಮಾಡ್ತೇವೆ, ಯಾಕಂದ್ರೆ ಅದು ಮಣ್ಣು ಒಂದ್ ವರ್ಷದಿಂದ ಅದೇ ಮಣ್ಣು ಇರುತ್ತಲ್ಲ, ಅದಕ್ಕೋಸ್ಕರ ಬೇರೆ ನಾವೇನ್ ಮಾಡ್ತೀವಿ, ಈ ಗಿಡ ಬೇರೆ ರೀಪಾಟ್ ಮಾಡ್ತೇವೆ, ಬೇರೆ ಗಿಡಕ್ಕೆ ಹಾಕ್ತೇವೆ, ಬೇರೆ ಪಾಟಿಗೆ ಹಾಕ್ತೇವೆ. ಹಾ, ಕೆಲವರು ಅದ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಲ್ಲಾಂದ್ರೆ ಫಸ್ಟ್ ಇಂದ ಮಣ್ಣೆಲ್ಲ ತೆಗ್ದ ಪುನಃ ಮಣ್ಣು ಕೊಟ್ಟು ಹೊಸ ಹೊಸ ಮಣ್ಣು ಕೊಟ್ಟು ನಾವ್ ಮೊದ್ಲು ಯಾವ ತರ ಮಾಡ್ತೇವೆ ಅದೇ ತರ ಕೊಟ್ಟಿದ್ರೆ ಸರಿ, ಗಿಡ ಚೆನ್ನಾಗಿ ಬೆಳೀತದೆ. ಸ್ವಲ್ಪ ಈ ರೀಪಾಟಿಂಗ್ ಬಗ್ಗೆ ಹೇಳಿ, ಯಾವ ರೀತಿ ಮಾಡಬೇಕು, ಈಗ ಅದ್ರ ಹಳೆಯ ಬೇರನ್ನೆಲ್ಲ ಕತ್ತರಿಸಬೇಕು ಹೇಗೆ? ನಾವೇನ್ ಮಾಡ್ತೀವಿ ಅಂತ ಹೇಳಿ, ಈ ಫಸ್ಟ್ ಗೆ ರೀಪಾಟ್ ಮಾಡೋದಂದ್ರೆ ಬೇರೆ ಪಾಟ್ ಇದೆಯಲ್ಲ, ಅದಕ್ಕೊಂದ್ ಸ್ವಲ್ಪ ಮೊದ್ಲು ಯಾವ ತರ ಗಿಡ ನಡುತ್ತೋ ನಾವು, 1 kg ಹೊಯ್ಗೆ, 1 kg ಕೆಂಪು ಮಣ್ಣು, ಎರೆಹುಳ ಗೊಬ್ಬರ ಎಲ್ಲ ಹಾಕದ ನಂತರ ಈ ದೊಡ್ಡ ಗಿಡ ಇದೆಯಲ್ಲ ಅದನ್ನ ಇಡ್ತೇವೆ. ಅದಾದ ನಂತರ ಅದಕ್ಕೆ ನಮ್ಗೆ ಎಷ್ಟು ಮಣ್ಣು ಬೇಕೋ ಅದ್ರ ಪ್ರಮಾಣ ಅಷ್ಟು ಮಣ್ಣು ಹಾಕ್ತೇವೆ. ಅದೇ ತರ ಬೇರೆ ಅಂತ ಕಟ್ ಮಾಡು ಬೇಡ, ಸ್ವಲ್ಪ ಎಲ್ಲ ಜಾಸ್ತಿ ಎಲ್ಲ ಹೋದಿದ್ರೆ ಅದರಲ್ಲಿ ಹೋಗುತ್ತೆ, ಕಟ್ ಮಾಡಿದ್ರೆ ಏನ್ ತೊಂದ್ರೆ ಇಲ್ಲ. ಈಗ ಜಾಸ್ತಿ ಸಂಖ್ಯೆಯಲ್ಲಿ ಮೊಗ್ಗು ಬೇಕು ಅಂದ್ರೆ ಹೆಚ್ಚು ಹೆಚ್ಚು ಚಿಗುರುವ ಹಾಗೆ ಮಾಡಬೇಕು. ಚಿಗುರುವ ಹಾಗೆ ಮಾಡುದು ಹೇಗೆ? ಹೆಚ್ಚೆಚ್ಚು ಚಿಗುರು ಅಂದ್ರೆ ವರ್ಷಕ್ಕೊಮ್ಮೆ ಬುಡ ಮಾಡುದಲ್ಲ, 6 ತಿಂಗಳಿಗೊಮ್ಮೆ ಬುಡ ಮಾಡುದಲ್ಲ, ತಿಂಗಳಿಗೊಮ್ಮೆ ಬುಡ ಮಾಡ್ತೇವೆ ನಾವು. ಬುಡ ಮಾಡುದಂದ್ರೆ ಮಾಡ್ತೀರಿ? ಬುಡ ಮಾಡುದಂದ್ರೆ ಸ್ವಲ್ಪ ಬುಡ ಎಲ್ಲ ಹರಡಿ ಅದಕ್ಕೆ ಸ್ವಲ್ಪ 1 ತಿಂಗಳಿಗೆ 2 ಗೊಬ್ಬರ ಕೊಟ್ರೆ, ಇನ್ನೊಂದ್ ತಿಂಗಳಲ್ಲಿ ಸಗಣಿ ಗೊಬ್ಬರ, ಹೊಡಿ ಗೊಬ್ಬರ ಬರ್ತದೆ ಡೈರೆಕ್ಟ್ ಹಟ್ಟಿಯಲ್ಲಿರೋ ಗೊಬ್ಬರ. ಹಾ, ಡೈರೆಕ್ಟ್ ಹಾಕಬಾರ್ದು, ಹಸಿ ಸಗಣಿ ಹಾಕಬಾರ್ದು, ಅದು ಹೊಡಿ ಗೊಬ್ಬರ ಗುಂಡಿಯಲ್ಲಿ ಅಂತ ಬರುತ್ತಲ್ಲ, ಒಂದ್ 2-3-4-5 ತಿಂಗಳ ಅದ್ ಗೊಬ್ಬರ ಹೊಡಿ ಗೊಬ್ಬರ ಹಾಕ್ಬೇಕು. ಅದಾದ ನಂತರ ಕಡಿಕೆ ನೆಲಗಡಲೆ ಹಿಂಡಿ ಬೇವಿನ ಹಿಂಡಿ ಎಲ್ಲ ನೆನೆ ಹಾಕಿ ಗೋಮೂತ್ರದಲ್ಲಿ ಅದೊಂದು ಸ್ವಲ್ಪ ಕೊಡ್ತೇವೆ. ಕಡಿಕೆ ಸ್ವಲ್ಪ ಒಂದು 5-6 ತಿಂಗಳ ನಂತರ ಕಾಂಪೋಸ್ಟ್ ಗೊಬ್ಬರ ಕೊಡ್ತೇವೆ, ಒಂದೊಂದೇ ಕೊಡ್ತೇವೆ, ಎಲ್ಲದನ್ನು ಒಂದೇ ಸಲ ಹಾಕುದಿಲ್ಲ, ಹಾಕಬಾರ್ದು, ಗಿಡ ಹಾಳಾಗದು. ಆಮೇಲೆ ಈಗ ಒಂದು ಹೂವಿನ ಅದ್ರ ಮೊಗ್ಗಿನ ಒಂದು ಇಳುವರಿಯ ಬಗ್ಗೆ ಹೇಳಿ, ಮಳೆಗಾಲದಲ್ಲಿ ಮತ್ತೆ ಬೇಸಿಗೆಯಲ್ಲಿ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಆಗ್ತದೆ ಹೇಗೆ? ಮೇ ಏಪ್ರಿಲ್ ಅಲ್ಲಿ ತುಂಬಾ ಆಗುತ್ತೆ, ಒಂದ್ ನಂದೇ ಈಗ ಹೇಳ್ಬೇಕಂದ್ರೆ ಒಂದು 15,000-20,000 ಹೂಗಾಗಿದೆ. ಈ ಸೀಸನ್ ಅಲ್ಲಿ ಹೂವಿಲ್ಲ, ಚೌತಿ ಟೈಮ್ ಅಲ್ಲಿ ಹೂವೇ ಇಲ್ಲ ಅಂದ್ರೆ 5,000-6,000 ಹೂಗಾಗ್ತಾ ಇದೆ. ಈಗ ಹೂಗಿದ್ರೆ ಒಳ್ಳೆ ರೇಟ್, ಆವಾಗ ಹೋಗಿದ್ರು ರೇಟ್ ಇರಲಿಲ್ಲ. ಅದೇ ಒಂದು ಗಾದಿ ಇದೆ ಅಂತ, ಕಡಲೆ ಇರುವಾಗ ಹಲ್ಲಿಲ್ಲ, ಹಲ್ಲಿ ಇರುವಾಗ ಕಡಲೆ ಇಲ್ಲ, ಅದೇ ಟೈಪ್ ಆಗತ್ತೆ. ಹಾಗಂತ ಅದರಲ್ಲಿ ಅದಾದ ನಷ್ಟ ಈಗ ತುಂಬಿಸಬಹುದು ನಾವು. ಈಗ ಒಂದಟ್ಟಿಗೆ 1,000 ಕೋಟಿ ಅಂತ ಹೇಳಿ ಕೊಡ್ತಾರ ಜನ, ತಗೊಂಡು ಹೋಗ್ತಾರ. ಅಷ್ಟು ಡಿಮ್ಯಾಂಡ್ ಇದೆ ಮಲ್ಲಿಗೆಗೆ, ಮಲ್ಲಿಗೆಯಿಂದ ಯಾರು ಇದ್ ಮಾಡ್ಕೊಂಬಂತದ್ದು ಇಲ್ಲ ಅಂದ್ರೆ ಅಷ್ಟು ಒಳ್ಳೆ ಇಳುವರಿ ಕೊಡ್ತಾ ಇದೆ. ಯಾರೊಬ್ಬರು ಮಲ್ಲಿಗೆ ಕೃಷಿ ಮಾಡುವವರು ಹೇಳ್ತಾ ಇರೋದನ್ನ ಕೇಳಿದ್ದೇನೆ ನಾನು, 1 ತಿಂಗಳು ಮೊದ್ಲೇ ಅದಕ್ಕೆ ಸ್ವಲ್ಪ ಪ್ರೂನಿಂಗ್ ಮಾಡಿ ಗೊಬ್ಬರ ಕೊಟ್ರೆ 1 ತಿಂಗಳು ಬಿಟ್ಟು ಅದು ಮೊಗ್ಗು ಕೊಡುತ್ತೆ ಅಂತ, ಸರಿಯಾ? ನನ್ನ ಪ್ರಕಾರ ಅಂದ್ರೆ ಹಾಗೇನು ಅನ್ಸುದಿಲ್ಲಪ್ಪ ನನಗೆ, ಅಲ್ಲಿಗೆ ಒಂದು ತಿಂಗಳು ಕಳೆದು ಒಂದು ಮದುವೆ ಸೀಸನ್ ಇದೆ, ಮದುವೆ ಬರಬೇಕು ಅಂತ ಇದ್ಕೊಳ್ಳಿ, ಅಂತ ಸಂದರ್ಭದಲ್ಲಿ ಒಂದು ತಿಂಗಳು ಮೊದಲೇ ಗಿಡವನ್ನೆಲ್ಲ ಕಟ್ ಮಾಡಿ ಪ್ರೂನ್ ಮಾಡಿ ಗೊಬ್ಬರ ನೀರು ಕೊಟ್ರೆ ಅದಾದ್ರೆ ಚೆನ್ನಾಗತ್ತೆ. ಅಂದ್ರೆ ನಮ್ಗೆ ಈಗ ಇನ್ನು ಒಂದ್ ಎರಡ್ ತಿಂಗಳು ಮದುವೆಗೆಲ್ಲ ಆರ್ಡರ್ ಕೊಟ್ಟಿದ್ರೆ ಹೋಗ್ಬೇಕಂತ ಹೇಳ್ರೆ, ಇದೇ ಟೈಮ್ ಅಲ್ಲಿ ಇನ್ನು 15-20 ದಿನ ಇದ್ದಾನಂತ ಪಟ ಬುಡ ಅಲ್ಲ ಹೇಳಿ ಇನ್ನೊಂದ್ ಟೈಮ್ ಬೇಕಾಗತ್ತೆ ಅಂದ್ರೆ ಚೆನ್ನಾಗಿ ಬಿಡತ್ತೆ, ಅದು ತುಂಬಾ ಹೋಗ್ಬಿಡತ್ತೆ. ಅದು ಆಮೇಲೆ ಮೊಗ್ಗನ್ನ ಕೀಳುವಂತಹದ್ದು ಮತ್ತು ಮಲ್ಲಿಗೆ ಮಾಲೆ ಕಟ್ಟುವಂತಹದ್ದು ಈ ಬಗ್ಗೆ. ಮೊಗ್ಗನ್ನ ಕೀಳುವುದಂತ ಹೇಳಿ ಬೆಳಿಗ್ಗೆ ಎದ್ದು ಒಂದ್ 5-6 ಗಂಟೆಗೆ ಹೇಳ್ತೇವೆ, 7:30-8 ನೀರನ್ನ ಚಿಮ್ಸಿ ಇಲ್ಲ ಇಲ್ಲ 7:30-8 ಗಂಟೆಗೆ ಎದ್ದು ಕೊಯ್ದು ಆಗಿರುತ್ತೆ. ಅದಾದ ನಂತರ ಕಡೆಗೆ ಒಂದ್ 8-10 ಗಂಟೆ ಕೂತ್ಕೊಂಡ್ರೆ ಇವತ್ತಿನ ಮೊಗ್ಗು ಅಂತ ಹೇಗೆ ಗೊತ್ತಾಗ್ತದೆ, ಇವತ್ತಿನ ಮೊಗ್ಗು ಅಂತ ಗಿಡ ನೋಡಿದ್ರೆ ಗೊತ್ತಾಗತ್ತೆ, ಅದನ್ನ ದೊಡ್ಡದ್ ಬಿಡತ್ತೆ. ಅದ ಇನ್ನೊಂದ್ 2 ದಿವಸ ಮೊಗ್ಗು ಇರುತ್ತೆ, ಸಣ್ಣ ಸಣ್ಣಕ್ಕೆ ಇರುತ್ತೆ, ಅದು ಗೊತ್ತಾಗತ್ತೆ ನಮ್ಗೆ ಗಿಡದ ಹತ್ರ ಹೋದ್ರೆ ಗೊತ್ತಾಗುತ್ತೆ. ಕತ್ಲೆ ಇರೋದಿಲ್ಲಲ್ಲ ಹಾಗೆಲ್ಲ, ಬೇಕಾದ್ರೆ ನಾವು ಲೈಟ್ ಹಾಕಿ ಕೊಯ್ತೀವಿ, ಆರ್ಡರ್ ಕೊಟ್ಟಿರೋ ಬೇಗ ಹಾಗೆ. ಈಗ ಮೊಗ್ಗು ಕೊಯ್ಲಿಕ್ಕೆ ಈಗ ನಿಮ್ಮ 400 ಗಿಡದ ಮೊಗ್ಗು ಕೊಯ್ಬೇಕು ಅಂದ್ರೆ ಎಷ್ಟು ಟೈಮ್ ಬೇಕಾಗ್ತದೆ? 400 ಗಿಡದ ಮೊಗ್ಗು ಕೊಯ್ಬೇಕಂದ್ರೆ ಒಂದ್ 5:30 ಎದ್ದುಕೊಂಡ್ರೆ ಒಂದ್ 8:30-9 ಗಂಟೆ ಆದ್ರೂ ಬೇಕಾಗುತ್ತೆ. 3-4 ಗಂಟೆ ಬೇಕಾದ್ರೆ, ಯಾಕಂದ್ರೆ ಯಜಮಾರ್ ಇದ್ದಾರೆ, ಮಕ್ಕಳಿಬ್ರು ತುಂಬಾ ಸಪೋರ್ಟ್ ಮಾಡ್ತಾರೆ, ಇಬ್ರು ಸಪೋರ್ಟ್ ಮಾಡುವಂತ ಯಜಮಾರ್ ಫುಲ್ ಸಪೋರ್ಟ್ ಮಾಡ್ತಾರೆ. ಎರಡು ಕೈಯಲ್ಲಿ ಕೊಯ್ಬೇಕು ಆಗಲ್ಲ, ಅದು ಒಂದ್ ತಟ್ಟೆ ಹಿಡ್ಕೊಳ್ಬೇಕಲ್ಲ, ಹಾಗಾಗಿ ಆಗತ್ತೆ ಅದು ಕೊಯ್ಯುವರಿಗೆ. ಅದ ಮೊಗ್ಗು ತುಂಬಾ ಕಂಡಂಗು ಪಟ ಪಟ ಪಟ ಕೊಯ್ಯು ಅನ್ಸುತ್ತೆ. ಅದು 1 ನಿಮಿಷಕ್ಕೆ ಇಷ್ಟು ಅಂತ, 1 ನಿಮಿಷಕ್ಕೆ ನಾವು ಇಷ್ಟಿಷ್ಟು ಕೊಯ್ಬೇಕಂತ ನಾವು ಚಾಲೆಂಜ್ ಮಾಡ್ರೆ ಕೊಯ್ಬಹುದು, ತುಂಬಾ ಕೊಯ್ಬಹುದು, 60-70 ಕೊಯ್ಬಹುದು. ಹಾಗೆ ಮಾಲೆ ಕಟ್ಟುವ ಬಗ್ಗೆ ಹೇಳಿ, ಇದಕ್ಕೆ ತಯಾರಿ ಹೇಗೆ? ಮಾಲೆ ಕಟ್ಟೋದ್ರ ಬಗ್ಗೆ ನೂಲ್ ತಕ್ಕೊಳ್ಳುದು, ನೂಲಿಂದ ಅಥವಾ ಬಾಳೆನ? ಹೆಚ್ಚಿಗೆ ನಮ್ಮಲ್ಲಿ ಏನಂತ ಹೇಳ್ರೆ, ಈಗ ನಮ್ ದಾನೆಗುಡ್ಡೆ ಅಲ್ಲ, ಅಲ್ಲಿ ಭಟ್ರಲ್ಲ, ಹಾ ದೇವಸ್ಥಾನದ ಭಟ್ರದ ಕೆಲವರು ಕೇಳ್ತಾರೆ ಬಾಳೆ ಹಾಕದಲ್ಲಿ ಕಟ್ಟಿಕೊಳ್ಳಿ, ಬಾಳೆ ಹಾಕದಲ್ಲಿ ಕಟ್ಟೋದು ಸ್ವಲ್ಪ ಬೆಲೆ ಜಾಸ್ತಿ, ಅದಕ್ಕೆ ಎಲ್ಲಾ ದೇವರಿಗೆ ಹೂಗಳು ತಗೊಂಡೋಗಿ ಹಾಕ್ತಾರೆ. ನಮ್ಗೊಂದು ದಿನಾ ಬಾಳೆ ಬಳ್ಳಿ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲ, ಅದಕ್ಕೋಸ್ಕರ ನೂಲಲ್ಲಿ ಕಟ್ಟಿ ಕೊಡ್ತೇವೆ. ಅದಕ್ಕೆ ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ, ರೇಟ್ ಕಮ್ಮಿ ಇದೆ ಕಡೆಗೆ. ಮತ್ತೆ ಉಲ್ಲನ್ ನೂಲಲ್ಲೆಲ್ಲ ಕೇಳ್ತಾರೆ ದೇವರಿಗೆ ಪೂಜೆಗೆ ಅಲಂಕಾರಕ್ಕೆಲ್ಲ, ಅದರಲ್ಲೂ ಕಟ್ಟಿ ಕೊಡ್ತೇವೆ. ಎಲ್ಲದಕ್ಕಿಂತ ಶ್ರೇಷ್ಠ ಬಾಳೆ ಹಗ್ಗ. ಈ ಬಾಳೆ ನಾರಿನ ಒಂದು ನೂಲು ಮಾಡೋದ್ರ ಬಗ್ಗೆ ಹೇಳಿ, ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಅದು ಮಾಡ್ಲಿಕ್ಕೆ ಆಗುದಿಲ್ಲ, ಬೇಸಿಗೆಯಲ್ಲಿ ಮಾಡಿ ಇಡಬೇಕು ಅಂತ ಹೇಳ್ತಾರೆ, ಇದರ ಬಗ್ಗೆ ಈಗ ಅಂದ್ರೆ ಕೊನೆ ಹಾಕದ್ ಬಾಳೆನೇ ಬೇಕಂದೇಳಿ ಇಲ್ಲ, ಸಣ್ಣ ಬಾಳೆ ಇದ್ ಬರತ್ತ ಅದನ್ನ ತಗೊಂಡು ಅದನ್ನ ರೆಪ್ಪೆ ಎಲ್ಲ ಒಚ್ಚಿ ಮೇಲಿಂದ ರೆಪ್ಪೆ ತೆಗ್ಬಿಸಾಕೂದ, ಅದು ಒಳ್ಳೇದ್ ಬರಲ್ಲ. ಅದಾದ ನಂತರ ಒಂದ್ 8-10 ರೆಪ್ಪೆ ಬರುತ್ತೆ, ಅದನ್ನೆಲ್ಲ ಪೀಸ್ ಮಾಡಿ ಇದ್ರ ಮೇಲೆ ಬಿಸಿಲಿಗೆ ಒಣಗಾಕಿದ್ರೆ ಅದು ಸಾಯಂಕಾಲದಲ್ಲಿ ಬಿಡಬಾರ್ದು, ನಾವು ಸಾಯಂಕಾಲ ಆದಂಗೂ ತಂದು ಇಡಬೇಕು ಒಳಗೆ. ಅದೊಂದು ಹನಿ ಬಿದ್ದಾಗ ಮತ್ತು ಅದು ಲಡ್ಡ ಆಗತ್ತೆ, ಕಡೆ ಮತ್ ಪುನಃ ಬೆಳಿಗ್ಗೆ ಎದ್ದು ಅದನ್ನ ಪುನಃ ಬಿಸಿಲಿ ಹಾಕ್ಬೇಕು. ಒಂದ್ 3-4 ದಿನ ಬೇಕೆ, ಬಿಸಿಲು ಕಟ್ಟಾಗಿದ್ರೆ ಒಂದ್ 3-4 ದಿನ ಬೇಕಾಗತ್ತೆ. ಅದಾದ ನಂತರ ಹನಿಗೆ ತೆಗ್ದೆ, ಒಂದ್ ದಿವಸ ಬೆಳಿಗ್ಗೆ ಬೇಗ ಹಾಕಿ ಹನಿಗೆ ತೆಗ್ದು ಅದನ್ನ ಮುಡ್ಚಿ ಒಂದ್ ಡಬ್ಬದೊಳಗೆ ಹಾಕಿ ಇಟ್ಕೊಂಡು ಮಳೆಗಾಲ ನಾವು ಕಟ್ಲಿಕ್ಕೆ ಬರತ್ತೆ ಹೋಗಿ, ಅದೇನ್ ಹಾಳಾಗುದಿಲ್ಲ. ನೂಲನ್ನ ತೆಗೆದು ಉಂಡೆ ಅಂತ ಮಾಡಿ ಇಟ್ಕೊಂಡಿರ್ತಾರ? ನೂಲನ್ನು ತೆಗೆದು ನಮ್ಗೀಗ ಒಂದ್ 8,000-10,000 ಹೋಗಿದೆ, ಇವತ್ತು ಕಟ್ಲಿಕ್ಕೆ ಬಾಳೆ ಹಗ್ಗ ಮಾಡ್ಲಿಕ್ಕೆ ಫ್ರೀ ಇದ್ದೇನೆ ಅಂತ ಒಂದ್ ಮಾಡ್ಕೊಂಬ, ಒಂದು 10-20,000 ಹೋಗಿ ಮಾಡ್ಲಿಕ್ಕೆ ಉಂಡೆ ಮಾಡಿ ಬಿಡುದು. ಎಲ್ಲ ಹಿಡಿಸುಡಿ ಮಾಡಿ ಇಡ್ತಾರಲ್ಲ, ಅದೇ ತರ ಬಾಳೆ ಉಂಡೆ ಮಾಡಿ ಇಡ್ಬಹುದು, ನಾವು ಸ್ಟಾಕ್ ಇಡ್ಬಹುದು. ನೀವು ಮಾಡ್ತೀರಿ? ನಾವು ಮಾಡ್ತೀವಿ. ಆಮೇಲೆ ಕಟ್ಟುವುದ್ರಲ್ಲಿ ಏನಾದ್ರೂ ಶೈಲಿ ಅಂತ ಉಂಟ? ಹಾ, ಕೆಲವ್ರು ಕಟ್ಟೋದ್ರಲ್ಲಿ ಶೈಲಿ ಅಂತ ಹೇಳ್ರೆ, ಕೆಲವರು ಉದ್ದ ಬರ್ಲಿ ಅಂತ ಹೇಳಿ ತೆಳುನು ಕಟ್ತಾರೆ, ಅಥವಾ ಹೂ ಕಮ್ಮಿ ಸಿಗ್ಲಿ ಅಂತ ಹೇಳಿ ದಪ್ಪನು ಕಟ್ಲಿಕ್ಕೆ ಆಗತ್ತೆ. ಒಂದು ಮಾರಿಗೆ ಎಷ್ಟು ಮೊಗ್ಗು ಬರ್ಬೇಕು ಅಂತ ಲೆಕ್ಕಾಚಾರ ಉಂಟ? ಹಾಗೆ ಅಂದ್ರೆ ಒಂದು ಮಾರಿ ನಾನ್ ಕಟ್ಟು ಹೂಗು, ನಂದು ಒಂದು ಮಾರಲ್ಲಿ ಕರೆಕ್ಟ್ 1,000 ಇರುತ್ತೆ. 1,000 ಕೆಲವರು ಕೇಳ್ತಾರೆ ಒಟ್ಟಿಗೆ ಎಷ್ಟು ಹೂ ಮೇಡಮ್ ಕೇಳ್ತಾರೆ, ಒಟ್ಟಿಯಲ್ಲಿ 2,000 ಹೂ ಬರುತ್ತೆ, 2,000 ನಾಲ್ಕು ಚೆಂಡು ಹೂ ಬರುತ್ತೆ, 4 ಅಂದ್ರೆ 500-500 ಅವ್ರು ಕೇಳ್ತಾರೆ ಅಂಗಡಿಯರಲ್ಲ, ಅದೇ ತರ ನಾವು ಕಟ್ಟಿ ಕೊಡ್ತೇವೆ. ಈಗ ಮಾರಾಟದ ಬಗ್ಗೆ ಹೇಳಿಗ, ಸ್ಥಳೀಯವಾಗಿ ಸಾಮಾನ್ಯವಾಗಿ ಮಲ್ಲಿಗೆಯ ಮಾರಾಟ ಎಂದು ಹೋಲ್ಸೇಲ್ ಮೊದಲೇ ಗೊತ್ತಿರ್ತದೆ, ಇಂತ ಇಷ್ಟು ಬೇಡಿಕೆ ಇದೆ, ಇಷ್ಟು ಬೆಲೆ ಇದೆ ಅಂತ ಹೇಳಿ, ಅದೇ ಪ್ರಕಾರ ಸಿಗ್ತದೆ ನಿಮಗೆ? ನಾವು ಕೆಲಸಲ ಅಂಗಡಿಯಲ್ಲಿ ಈಗ ಮೊನ್ನೆ ಅಲ್ಲ 1,800 ಆಗಿದೆ, ನಾವು ಅಷ್ಟು ಕೊಡ್ಲಿಲ್ಲ. ಅಂದ್ರೆ ನಮ್ದು ಮನೆಗೆ ಬಂದು ತಕೊಂಡು ಹೋಗ್ತಾರೆ, ನಾವು ನಮ್ದು ಮನೆಗೆ ಬಂದು ಆರ್ಡರ್ ಕೊಟ್ಟಿರ್ತಾರೆ. ಒಂದು ಈಗ ನಾಡ್ದೆ ಮದುವೆ ಆದ್ರೆ, 1 ತಿಂಗಳ ಹಿಂದೆ ಮದುವೆ ಆದ್ರೆ, ಮುಂಚೆ ಆದ್ರೆ 1 ತಿಂಗಳ ಹಿಂದೆ ಬಂದು ಆರ್ಡರ್ ಕೊಟ್ಟು ಹೋಗ್ತಾರೆ, ಒಂದು ಇಂತಿಷ್ಟು ಒಟ್ಟಿ ಬೇಕಂತ. ನಾವೊಂದು ಅವ್ರಿಗೆ ಸಾವಾಗ್ಲೇ ಬೆಲೆ ಫಿಕ್ಸ್ ಮಾಡ್ತೀರ ಇಲ್ಲ? ಆ ದಿನದ ಬೆಲೆ ಅಂತ ಹೇಳಿ ನಾವ್ ಇಂತಿಷ್ಟು ಹೇಳಿ ಇರತ್ತೆ, ಇಂತಿಷ್ಟು ಬಂದಾಗ 1 ಒಟ್ಟಿಗೆ 500 ಅಂತ ಫಿಕ್ಸ್ ಮಾಡಿ ಇರತ್ತೆ. ಮೊನ್ನೆ ಎಲ್ಲ ಕೊರೋನಾ ಟೈಮ್ ಅಲ್ಲೆಲ್ಲ ಅಷ್ಟು ಕೊಡ್ಲಿಲ್ಲ, ನಾವು 300 ಕೊಟ್ಟಿದ್ದೇವೆ, ನಮ್ ಫಿಕ್ಸ್ ರೇಟ್ 400-500 ಅಷ್ಟೇ, ಪೇಟೆ ರೇಟ್ ಹಾಕಲ್ಲ. ಕೆಲವೊಂದ್ ಸರಿ 1,500 ಅಂತ ಹೇಳ್ತಾರೆ, ಕೆಲವೊಂದ್ ಸರಿ 100 ರೂಪಾಯಿ ಅಂತ ಹೇಳ್ತಾರೆ, ತುಂಬಾ ವ್ಯತ್ಯಾಸ ಅಂತ ಅನ್ಸುದಿಲ್ಲ? ಹೌದು, ತುಂಬಾ ವ್ಯತ್ಯಾಸ ಅಂದ್ರೆ ತುಂಬಾ ವ್ಯತ್ಯಾಸ ಇದೆ. ಕೆಲವ್ರು ಭಟ್ಕಳದಲ್ಲೆಲ್ಲ ಏನ್ ಮಾಡ್ತಾರೆ, ಅದೇ ರೇಟಿ ಕೊಟ್ಬಿಡ್ತಾರೆ, 1 ಒಟ್ಟಿಗೆ 180 ಅದೇ ರೇಟಿ ಕೊಟ್ಬಿಡ್ತಾರೆ. ಮೊನ್ನೆ 2,000 ಆಗಿದೆ, ಅವ್ರು ಅದ್ರಲ್ಲಿ ತುಂಬಿಸ್ಕೊಳ್ತಾರೆ. ಅದನ್ನ ಮೊನ್ನೆ ನಮ್ಗೊಂದ್ ಸ್ವಲ್ಪ ಲಾಭ ಆಗಿದೆ, ಕೆಲವ್ರು ಅಷ್ಟೇ ಕೊಟ್ಟು ಹೋಗಿದ್ರೆ, ಮೇಡಮ್ ಅಲ್ಲೆಲ್ಲ ಅಷ್ಟು ರೇಟ್ ಇದೆಯಲ್ಲ, ನೀವ್ ಯಾಕೆ ಇಷ್ಟು ಕಮ್ಮಿ ಕೊಟ್ಟು ಹೋಗ್ತೀರಾ ಅಂದ್ರೆ, ಕೆಲವ್ರು ಪಾಪ ಪುಣ್ಯ ಗಿರಿಯಸಿ ಸ್ವಲ್ಪ ಜಾಸ್ತಿನೇ ಕೊಟ್ಟು ಹೋಗ್ತಾರೆ, ಆದ್ರೆ ತುಂಬಾ ಲಾಭಾಂಶ ಇದೆ. ತುಂಬಾ ಅಂತ ಹೇಳಿ. ಈ ಸಲ ಲಾಕ್ಡೌನ್ ಅಲ್ಲಂತೂ ನಮ್ಗಂತೂ ತುಂಬಾ ಹೆಲ್ಪ್ ಆಗಿದೆ. ಅಂದ್ರೆ ಅಂಗಡಿ ಮನೆಯೆಲ್ಲ ಮುಚ್ಚಿದೆಯಲ್ಲ, ನಮ್ ಕೃಷಿಯಲ್ಲಿ ಅದೇ ಅನುಕೂಲ. ಅಂದ್ರೆ ಕೆಲವರು ಕೃಷಿಯಲ್ಲಿ ಕಂಪ್ನಿಯಲ್ಲಿ ಕೆಲಸ ಎಲ್ಲ ಕಳ್ಕೊಂಡೆಲ್ಲ ಮನೆ ಬಂದ್ ಕೂತಿದ್ರೆ, ನಮ್ಮ ಯಜಮರಿಯಲ್ಲಿ ಯಾಕಂದ್ರೆ ಜನವರಿಯಿಂದ ಮನೆಯಲ್ಲೇ ಇದ್ದಾರೆ. ಮಲ್ಲಿಗೆ ಇಪ್ಪಕ್ಕೋಸ್ಕರ ನಮ್ಗೊಂದು ಜೀವನ ನಡೆದಾ ಹೋಗ್ತಾ ಇದೆ. ಆಮೇಲೆ ಈ ಲಾಕ್ಡೌನ್ ಸಮಯದಲ್ಲೆಲ್ಲ ಮಲ್ಲಿಗೆ ಯಾರು ಕೊಂಡ್ಕೊಳ್ತಾ ಇದ್ರು? ಲಾಕ್ಡೌನ್ ಸಮಯದಲ್ಲಿ ಹೇಳಬಾರ್ದೇನೋ ಗೊತ್ತಿಲ್ಲ, ನಾನು ಆದ್ರೆ ಹೇಳ್ತೇನೆ. ಈ ಮದುವೆ ಎಲ್ಲ ಸ್ವಲ್ಪ ಆಗುಲಿಕ್ಕೆಲ್ಲ 50 ಜನಗಳ ಮಾತು ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ಈ ಡೆತ್ ಆದವರಲ್ಲ ಎಲ್ಲರೂ ಹುಡ್ಕೊಂಡು ಬಂದು ಇಲ್ಲೇ ಮಲ್ಲಿಗೆ ಸಿಗುತ್ತಂದ್ರೆ ಅಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ. ಬೇರೆ ಪೂಜೆ ಪುರಸ್ಕಾರಕ್ಕೆಲ್ಲ ಎಲ್ಲ ಅಂಗಡಿ ಎಲ್ಲ ಬಾಗಿಲು ಹಾಕಿರತ್ತಲ್ಲ, ಕೆಲವು ಮನೆ ದೇವಸ್ಥಾನ ಎಲ್ಲ ಇದು ಓಪನ್ ಇಲ್ದಿರೋ ಮನೆ ಪೂಜೆಕ್ಕೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಕಟ್ಟುಕಟ್ಟಲು ನಮ್ದು ಒಂದು ಹೂಗು ಲಾಕ್ಡೌನ್ ಅಲ್ಲಿ ನಿಂತದಂದಿಲ್ಲ, ಎಲ್ಲ ಟೈಮ್ ಅಲ್ಲಿ ಹೋಗಿದೆ. ಒಟ್ಟಿನಲ್ಲಿ ಪ್ರೇಮ ಅವರೇ, ಈಗ ಈ ಮಲ್ಲಿಗೆ ಕೃಷಿಯ ಬಗ್ಗೆ ಹೊಸದಾಗಿ ಪ್ರಾರಂಭ ಮಾಡುವವರಿಗೆ ಅಥವಾ ಈಗಾಗಲೇ ತಪ್ಪು ಮಾಡ್ತಾ ಇರುವವರಿಗೆ ನಿಮ್ಮ ಸಂದೇಶ ಏನು? ನನ್ನ ಸಂದೇಶ ಏನಂದ್ರೆ, ಎಲ್ಲರೂ ಒಂದು ಒಂದು ಕುಟುಂಬದವ್ರು, ಒಂದು ಗಂಡ ಹೆಂಡತಿ ಮಕ್ಕಳು ಇಬ್ರು ಇರ್ತಾರೆ, ಒಂದ್ 4 ಜನ ಇದ್ದೆ, 4 ಜನ ಒಂದ್ ಇದ್ದಾರೋ ಅವ್ರ ಮನೆ ಸಂಸಾರ ನಡ್ಸ್ಕೊ ಹೋಗ್ಲಿಕ್ಕೆ ಈ ಒಂದು 20-25 ಗಿಡ ಹಾಕಿದ್ರು ಸಾಕಾಗತ್ತೆ. ದಿನಕ್ಕೊಂದು 500 ರೂಪಾಯಿ ಬಂದ್ರು ಏನದು ಕೈ ಹಾಕುದಿಲ್ಲ ಅಲ್ಲ. ಗಂಡಸ್ರು ಎಲ್ಲೋ ಅಲ್ಲ 600 ರೂಪಾಯಿ ಎಲ್ಲ ಒಂದ್ ಇದಕ್ಕ ಸಂಬಳ ತಕ ಬರ್ತಾರೆ. ನಾವು 10 ಗಂಟೆಯೊಳಗೆ 500 ರೂಪಾಯಿ ದುಡ್ಕೊಂಡು ಮನೆ ಕೆಲಸ ಮಾಡ್ಕೊಳ್ಬಹುದಾ? ಎಲ್ಲ ಮಹಿಳೆಯರಿಗೂ ನಂದೊಂದು ಕೋರಿಕೆ, ಯಾರು ಆಗುದಿಲ್ಲ ಅಂತ ಯಾರು ಎಣಿಸ್ಕೊಳ್ಬೇಡಿ. ನಾವು ಶ್ರಮ ಪಟ್ರೆ ಏನು ಆಗುದು, ನಮ್ಮ ಹತ್ರ ಆಗತ್ತೆ ಅಂತ ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಕೆಲಸ ಮಾಡ್ಲಿಕ್ಕೆ ಆಗತ್ತೆ. ಅದೇನು ಅಷ್ಟೇನು ಕಷ್ಟ ಇಲ್ಲ, ಎಲ್ಲರೂ ಮಾಡಿ ಅವ್ರವ್ರ ಕಾಲ್ ಮೇಲೆ ಅವ್ರವ್ರು ನಿಂತ್ಕೊಳ್ಳಿ, ಎಲ್ಲರೂ ಅವ್ರವ್ರ ಕಾಲ್ ಮೇಲೆ ನಿಂತ್ಕೊಳ್ಳೋದು ಬಿಡಿನಿ. ಹಾಗೆ ಅಂದ ನಮ್ದೊಂದು ಸಜೆಷನ್ ಅಷ್ಟೇ, ಎಲ್ಲರೂ ಮಾಡಿ ಅಂತ. ಬಹಳ ಸಂತೋಷ ಪ್ರೇಮ ಗಣೇಶ್ ಪೂಜಾರಿ ಅವರೇ. ಮಲ್ಲಿಗೆ ಕೃಷಿಯನ್ನ ನೆಲದಲ್ಲೂ ಮತ್ತು ತಾರಸಿ ಮೇಲೆ ಎರಡು ಕಡೆಯೂ ಕೂಡ ಮಾಡಿ ಯಶಸ್ವಿ ಆಗಿದ್ದೀರಿ. ಮಲ್ಲಿಗೆ ಕೃಷಿ ನಿಮಗೆ ಬದುಕನ್ನ ಕಟ್ಟಿಕೊಟ್ಟಿದೆ ಅನ್ನುವಂತಹ ಒಂದು ಅನುಭವದ ಮಾತನ್ನು ಕೂಡ ಹೇಳಿದ್ರಿ. ತುಂಬಾ ಸಂತೋಷ ನಿಮ್ಮ ಅನುಭವನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಿಮ್ಗೂ ಸಹ ಧನ್ಯವಾದಗಳು, ನಮ್ಗೊಂದು ಇಲ್ಲಿ ಕರೆ ಮಾಡಿ ನಮಗೊಂದು ಅವಕಾಶ ಕೊಟ್ಟದಕ್ಕೆ ನಿಮ್ಗೂ ತುಂಬಾ ಹೃದಯದ ಧನ್ಯವಾದಗಳು. ಇದುವರೆಗೂ ತಾರಸಿಯಲ್ಲಿ ಮಲ್ಲಿಗೆ ಕೃಷಿ ಅನುಭವದ ಕುರಿತು ಕುಂದಾಪುರ ತಾಲೂಕಿನ ಕುಂಭಾಶಿ ಗ್ರಾಮದ ಪ್ರೇಮ ಗಣೇಶ್ ಪೂಜಾರಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಕೇಳ್ರಪ್ಪೋ ಕೇಳ್ರಿ, ಯಾರ್ಗಾದ್ರೂ ರಾತ್ರಿ ಜ್ವರ, 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗ್ತಾ ಇರೋರು ಕಂಡು ಬಂದ್ರೆ ನಿಮ್ ಮನೆ ಬಾಗಿಲಿಗೆ ಬರುವ ಆರೋಗ್ಯ ಕಾರ್ಯಕರ್ತರಿಗೆ ತಿಳಿಸಿ. ಕ್ಷಯರೋಗ ಪರೀಕ್ಷೆ ಮತ್ತು ಚಿಕಿತ್ಸೆ ಉಚಿತ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಕೆಮ್ಮಿದಾಗ ಸೀನಿದಾಗ ಗಾಳಿ ಮೂಲಕ ಹರಡುತ್ತೆ. ಸರಿಯಾಗಿ ಚಿಕಿತ್ಸೆ ಪಡೆದ್ರೆ ಕ್ಷಯರೋಗ ಗುಣವಾಗುತ್ತೆ. ಬನ್ನಿ ಕ್ಷಯರೋಗ ತಡೆಗಟ್ಟೋಣ, ನಮ್ಮ ರಾಜ್ಯದಿಂದ ಕ್ಷಯರೋಗ ಓಡಿಸೋಣ. ಹೆಚ್ಚಿನ ವಿಷಯಕ್ಕೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳ್ರಪ್ಪೋ ಕೇಳಿ. ಆರೋಗ್ಯ ಮಾಹಿತಿ ಕೇಳೋಣ. ದೊಡ್ಡಪತ್ರೆ ಎನ್ನುವಂತಹದ್ದು ಹೆಚ್ಚಾಗಿ ಸಲಾಡ್ ಹಾಗೂ ಮಾಂಸ ಆಹಾರದಲ್ಲಿ ಬಳಸಲಾಗುವಂತಹ ಒಂದು ರೀತಿಯ ಎಲೆ. ಇದೊಂದು ಸುವಾಸನಯುಕ್ತವಾದಂತಹ ಗಿಡ. ದೊಡ್ಡಪತ್ರೆ ಎಲೆಯಿಂದ ಚಟ್ನಿ ಹಾಗೂ ತಂಬುಳಿಯನ್ನ ತಯಾರಿಸಬಹುದು. ಕೋಲಿಯಸ್ ಎಂಬ್ಯಾನಿಕಸ್ ಎನ್ನುವಂತಹದ್ದು ಇದರ ವೈಜ್ಞಾನಿಕ ಹೆಸರು. ಈ ಸಸ್ಯವು ಲ್ಯಾಮಿನೇಸಿಯೇ ಎನ್ನುವಂತಹ ಕುಟುಂಬಕ್ಕೆ ಸೇರಿರುವಂತಹದ್ದು. ಗಿಡದ ಕಾಂಡವು ರಸಭರಿತವಾಗಿರುತ್ತದೆ. ನೆಲಕ್ಕೆ ತಾಗುವಂತಹ ಗೆಣ್ಣುಗಳಿಂದ ಬೇರುಗಳು ಮೊಳೆಯುತ್ತವೆ. ಕಾಂಡದ ಬುಡದ ಕಡೆ ನುಣುಪಾಗಿದ್ದು ಹೊಳಪಿನಿಂದ ಕೂಡಿರುತ್ತದೆ. ತುದಿಭಾಗದ ಕಡೆ ರೋಮಗಳು ಹಾಗೂ ರೋಮ ಗ್ರಂಥಿಗಳು ಇರುವುದರಿಂದ ಹೊಳಪುತನ ಕಂಡುಬರುವುದಿಲ್ಲ. ರಸಭರಿತವಾದಂತಹ ಎಲೆಗಳು ಅಗಲವಾಗಿ ಅಂಡಾಕಾರದಲ್ಲಿರುತ್ತವೆ. ಎಲೆಯ ಅಂಚು ಹಲ್ಲಿನಂತಿರುತ್ತದೆ. ಗಿಡದ ಎಲ್ಲ ಭಾಗದಿಂದಲೂ ಒಂದು ರೀತಿಯ ಸುವಾಸನೆ ಹೊಮ್ತಾ ಇರುತ್ತದೆ. ಇದನ್ನು ಸುಲಭದಲ್ಲಿ ಸಸ್ಯಾಭಿವೃದ್ಧಿ ಮಾಡಬಹುದು. ಕಾಂಡದ ತುಂಡುಗಳ ಮೂಲಕ ಗಿಡವನ್ನು ಅಭಿವೃದ್ಧಿಪಡಿಸಬಹುದು. ತುದಿ ಕಾಂಡದ ತುಂಡುಗಳಿಂದ ಸಸ್ಯಾಭಿವೃದ್ಧಿಯನ್ನು ಮಾಡಲಾಗುತ್ತದೆ. 11 ದಿನ 3-4 ಜೊತೆ ಎಲೆಗಳನ್ನು ಹೊಂದಿರುವಂತಹ 10-12 ಸೆಂಟಿಮೀಟರ್ ಉದ್ದದ ತುಂಡುಗಳನ್ನು ನಾಟಿಗೆ ಬಳಸಬಹುದು. ಇಂತಹ ತುಂಡುಗಳನ್ನು ಹದವಾಗಿ ತಯಾರಿಸಿದಂತಹ ಸಸಿ ಮಡಿಗಳಲ್ಲಿ ಬೆಳೆಯಬಹುದು. 30 ದಿವಸಗಳ ನಂತರ ಚೆನ್ನಾಗಿ ಬೇರು ಬಿಟ್ಟ ಕಾಂಡದ ತುಂಡುಗಳನ್ನು ನಾಟಿ ಮಾಡುವುದಕ್ಕೆ ಬಳಸಬಹುದು. ದೊಡ್ಡಪತ್ರೆ ಗಿಡಗಳಿಗೂ ಕೂಡ ಕೆಲವೊಂದು ಕೀಟ ಹಾಗೂ ರೋಗಗಳು ಬಾಧಿಸಬಹುದು. ಸೊರಗ ರೋಗ, ಎಲೆ ತಿನ್ನುವ ಕಂಬಳಿ ಹುಳಗಳು, ತಿಗಣೆ, ಬೇರು ದುಂಡು ಜಂತು ಅಥವಾ ನೆಮೆಟೋಡ್, ಈ ಬಾಧೆ ಕಂಡುಬರಬಹುದು. ಬೇವಿನ ಹಿಂಡಿಯನ್ನು ಉಪಯೋಗಿಸಿಕೊಂಡು ಈ ಕೀಟ ಹಾಗೂ ರೋಗಗಳನ್ನು ನಿಯಂತ್ರಿಸಬಹುದು. ನಾಟಿ ಮಾಡಿದ 3 ತಿಂಗಳಲ್ಲಿ ಇದರ ಎಲೆಯನ್ನು ಕಟಾವು ಮಾಡಿ ಉಪಯೋಗಿಸಬಹುದು. ಚದರ ಮೀಟರ್ನಲ್ಲಿ 2-3 ಕಿಲೋದಷ್ಟು ಎಲೆಯ ಇಳುವರಿಯನ್ನು ಪಡೆಯಬಹುದು. ಅನೇಕ ಔಷಧೀಯ ಗುಣಗಳನ್ನು ಕೂಡ ಈ ದೊಡ್ಡಪತ್ರೆ ಹೊಂದಿದೆ. ಕೆಮ್ಮು ಮತ್ತು ಗಂಟಲು ನೋವಿನಿಂದ ಬಳಲ್ತಾ ಇರುವಂತಹವರು ದೊಡ್ಡಪತ್ರೆಯ ಎಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇವನೆ ಮಾಡಬೇಕು. ಮಕ್ಕಳಲ್ಲಿ ಅಜೀರ್ಣ ಉಂಟಾಗಿದ್ದಲ್ಲಿ ದೊಡ್ಡಪತ್ರೆಯ ಎಲೆಯ ರಸಕ್ಕೆ ಜೇನನ್ನು ಬೆರೆಸಿ ಕುಡಿಸುವುದರಿಂದ ಹೊಟ್ಟೆಯುಬ್ಬರ ಹಾಗೂ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ಮೈ ಮೇಲೆ ಪಿತ್ತದ ಗಂಧೆಗಳಾಗಿದ್ದಲ್ಲಿ ದೊಡ್ಡಪತ್ರೆ ಎಲೆಗಳಿಗೆ ಉಪ್ಪನ್ನು ಸವರಿ ಸೇವಿಸಬೇಕು. ಎಲೆಯನ್ನು ಅರೆದು ರಸವನ್ನು ಮೈಗೆ ಹಚ್ಚಿಕೊಳ್ಳುವುದರಿಂದ

ನಂದಿ ಬಟ್ಟಲು ಹೂವಿನ ರಸದ ಸೇವನೆ ಉತ್ತಮವಾದಂತಹದ್ದು. ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ 2 ಚಮಚೆಯಷ್ಟು ಹಾಲಿನೊಂದಿಗೆ ಬೆರೆಸಿ ಕುಡಿಯುವುದರಿಂದ ಋತುಬಂಧದ ಸಮಯದಲ್ಲಿ ಉಂಟಾಗುವಂತಹ ಕಿರಿಕಿರಿಯಿಂದ ತಪ್ಪಿಸಿಕೊಳ್ಳಬಹುದು. ಇದು ಪೂರಕ ಔಷಧಿಯಾಗಿ ಕೆಲಸ ಮಾಡುತ್ತದೆ. ಮಾನಸಿಕ ಒತ್ತಡ ಅತಿಯಾಗಿದ್ದಲ್ಲಿ ಅನೇಕರಿಗೆ ನಿದ್ರೆ ಸರಿಯಾಗಿ ಬರುವುದಿಲ್ಲ. ಅಂಥವರು ನಂದಿಬಟ್ಟಲು ಹೂವಿನ ರಸವನ್ನು ಬೆಳಿಗ್ಗೆ ಹಾಗೂ ಸಂಜೆ 4 ಚಮಚೆಯಷ್ಟು ಸೇವಿಸಬೇಕು. ಹೆಣ್ಣು ಮಕ್ಕಳು ನಂದಿಬಟ್ಟಲು ಹೂವನ್ನು ಸಂಜೆ ಹೊತ್ತು ಮುಡಿಯುವುದರಿಂದ ನಿದ್ರೆ ಚೆನ್ನಾಗಿ ಬರುತ್ತದೆ. ನಂದಿಬಟ್ಟಲಿಗೆ ಮತ್ತು ಬರಿಸುವಂತಹ ಗುಣವೂ ಕೂಡ ಇದೆ. ಮೂಗಿನಿಂದ ರಕ್ತ ಬೀಳ್ತಾ ಇದ್ದಲ್ಲಿ, ಚಿಕ್ಕ ಮಕ್ಕಳು ಅತಿಯಾದಂತಹ ಬಿಸಿಲಿನಲ್ಲಿ ಆಟವಾಡುವಾಗ ಅತಿ ಉಷ್ಣತೆಯಿಂದ ಮೂಗಿನಿಂದ ರಕ್ತ ಬೀಳಬಹುದು. 2 ನಂದಿಬಟ್ಟಲು ಹೂಗಳು, 2 ಚಮಚೆ ಜೀರಿಗೆ, ಸ್ವಲ್ಪ ಹಾಲು ಬೆಲ್ಲದೊಂದಿಗೆ ನುಣ್ಣಗೆ ಅರೆದು ದಿವಸಕ್ಕೆ 2 ಬಾರಿ ಸೇವಿಸಬೇಕು. ಕೆಲವು ಸ್ತ್ರೀಯಲ್ಲಿ ಗರ್ಭಕೋಶದ ತೊಂದರೆಗಳಿಂದ ಪದೇ ಪದೇ ಗರ್ಭಪಾತವಾಗುವುದು ಇಲ್ಲವೇ ಗರ್ಭಧಾರಣೆ ತಡವಾಗ್ತಾ ಇದ್ದಲ್ಲಿ ಅಂಥವರು ಋತುಸ್ರಾವದ 4ನೇ ದಿನದಿಂದ 7ನೇ ದಿನಗಳವರೆಗೆ 5 ತಾಜಾ ನಂದಿಬಟ್ಟಲು ಎಲೆಗಳನ್ನು 2 ಚಮಚೆ ಕೆಂಪು ಅಕ್ಕಿಯೊಂದಿಗೆ ನುಣ್ಣಗೆ ಅರೆದು ತುಪ್ಪ ಹಾಗೂ ಜೇನುತುಪ್ಪವನ್ನು ಬೆರೆಸಿ ಸೇವಿಸಬೇಕು. ಇದೇ ರೀತಿಯ 3 ತಿಂಗಳು ಮುಟ್ಟಾದ 4ನೇ ದಿನದಿಂದ 7ನೇ ದಿನಗಳವರೆಗೆ ಸೇವಿಸಬೇಕು. ನಂದಿಬಟ್ಟಲು ಬೇರನ್ನು ಕುಟ್ಟಿ ಪುಡಿ ಮಾಡಿ ಕಷಾಯವನ್ನು ತಯಾರಿಸಿ ದಿವಸಕ್ಕೆ 3 ಬಾರಿ ಕುಡಿಬೇಕು. ಇದರಿಂದ ಜ್ವರ ಗುಣವಾಗುತ್ತದೆ. ಹಾವು ಕಚ್ಚಿದಾಗ ನಂದಿಬಟ್ಟಲು ಬೇರನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ತೇಯ್ದು ರಸವನ್ನು ಮೂಗಿನಲ್ಲಿ ಹಾಕಬೇಕು. ಇದಲ್ಲದೆ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿಸಬೇಕು. ಹೀಗೆ ಅನೇಕ ಔಷಧೀಯ ಗುಣಗಳಿರುವ ನಂದಿಬಟ್ಟಲನ್ನು ಉಪಯೋಗಿಸುವ ಮೊದಲು ತಜ್ಞ ವೈದ್ಯರಿಂದ ಸೂಕ್ತ ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಂಡು ನಂತರ ಬಳಸುವಂತಹದ್ದು ಸೂಕ್ತ. ಆರೋಗ್ಯ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಟಿಎಸ್ ಪ್ರಸಾದ್. ರೈತ ಬಾಂಧವರೇ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು ಹೀಗಿವೆ. ಹಳೆ ಅಡಿಕೆ ಕ್ವಿಂಟಾಲಿಗೆ 48,500 ರಿಂದ 51,500 ರೂಪಾಯಿಗಳು, ಹೊಸ ಅಡಿಕೆ ಕ್ವಿಂಟಾಲಿಗೆ 35,000 ರಿಂದ 42,000, ಕೋಕಾ ಕ್ವಿಂಟಾಲಿಗೆ 25,000 ರಿಂದ 27,500, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 5,970 ರಿಂದ 13,050, ತೆಂಗಿನಕಾಯಿ 1ನೇ ವರ್ಗ 1,018 ರಿಂದ 24,000, 2ನೇ ವರ್ಗ 1,015 ರಿಂದ 16,000, ಅಕ್ಕಿ ಸ್ಥಳೀಯ ಗಿರಣಿ ಬೆಳ್ತಿಗೆ ಕ್ವಿಂಟಾಲಿಗೆ 2,600 ರಿಂದ 2,800, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 2,500 ರಿಂದ 2,750, ಐಆರ್ 8 ಕ್ವಿಂಟಾಲಿಗೆ 2,300 ರಿಂದ 2,550, ಭತ್ತ ಆಮದು ಕ್ವಿಂಟಾಲಿಗೆ 1,750 ರಿಂದ 1,850, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 3,900 ರಿಂದ 4,000, ಕೆಂಪು ಬೆಲ್ಲ ಕ್ವಿಂಟಾಲಿಗೆ 3,700 ರಿಂದ 3,800, ಕಪ್ಪು ಬೆಲ್ಲ ಕ್ವಿಂಟಾಲಿಗೆ 3,900 ರಿಂದ 4,000, ಮೆಣಸು ಆಮದು ಕ್ವಿಂಟಾಲಿಗೆ 20,000 ರಿಂದ 22,000, ಕಾಳು ಮೆಣಸು ಕ್ವಿಂಟಾಲಿಗೆ 40,000 ರಿಂದ 41,200, ಗೇರುಬೀಜ ಕಚ್ಚಾ ಕ್ವಿಂಟಾಲಿಗೆ 9,500 ರಿಂದ 10,500, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 1,800 ರಿಂದ 2,600, ಕದಳಿ ಬಾಳೆ ಕ್ವಿಂಟಾಲಿಗೆ 2,400 ರಿಂದ 2,900, ಗಾಳಿ ಬಾಳೆ ಕ್ವಿಂಟಾಲಿಗೆ 1,300 ರಿಂದ 1,600, ನೇಂದ್ರ ಬಾಳೆ ಕ್ವಿಂಟಾಲಿಗೆ 2,000 ರಿಂದ 2,800 ರೂಪಾಯಿಗಳು. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ ನಿಯಮಿತ ಅಂತರಾಲ್ ಪರ್ ಧೋತೆ ರಹೆ. ನಾಕ್ ಮುಹ್ ಕೋ ಮಾಸ್ಕ್ ಗಮಛೆ ಯಾ ಕಪಡೆ ಸೆ ಢಕ್ ಕರ್ ರಖೆ. ಆಂಖ್ ಕಾನ್ ನಾಕ್ ಮುಹ್ ನಾ ಛುಯೆ. ಆಪಸ್ ಮೇ 2 ಗಜ್ ಕಿ ದೂರಿ ಬನಾಯೆ ರಖೆ. मास्क और 2 गज की दूरी के मंत्र को अभी हमें छोड़ना नहीं है. फसलों की बुवाई एवं कटाई करते समय आपस में कम से कम 2 गज की दूरी बनाए रखें.

ಕೊಟ್ಟಿದರೆ ಕಳ್ಳ ಕಾತರಿಗೆ ನೀ ಸಂಪಾದಿಸ ಭಕ್ತಿ, ಕಾಸು ಕೂಡಿದರೆ ಕಳ್ಳ ಕಾತರಿಗೆ ನೀ ಸಂಪಾದಿಸ ಭಕ್ತಿ, ಹಾಸು ಹೊಕ್ಕಾಗಿ ಮನಸ್ಸು ಪಕ್ಕಾಗೆ ತಾಯಿ ಪಾದವೇಗನೆ ಮುಕ್ತಿ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕೆ, ದೇವಿಯ ನಾಮ ಸವಿದರೆ ನಮ್ಮ ಹರ್ಷತೋಷವು ಜನಮನಕೆ, ದುರ್ಗಾಂಬಿಕೆಯ ನಂಬಿದರೆ ದುಮ್ಮಾನ ದುಃಖ ದೂರಕೆ, ದುರ್ಗಾ